ಯಲಹಂಕ ವಾಯುನೆಲೆಯಲ್ಲಿ ಯುದ್ದ ವಿಮಾನಗಳ ಅಭ್ಯಾಸ. ಬಿಜೆಪಿಯ ಆಂತರಿಕ ಬೆಳವಣಿಗೆ ದುರದೃಷ್ಟಕರ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ ಮತ್ತು ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇರಾ ವಿಮಾ ಸುರಕ್ಷಾ ಯೋಜನೆ, ಈ ಕುರಿತು ಮಹಾಬಲೇಶ್ವರ್ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಸಾವಯವ ಸಸ್ಯ ಬೆಳವಣಿಗೆಯ ಪೂರಕ ಅಂಶಗಳ ಕುರಿತು ಡಾ ಸುಮನ್ ಕಶ್ಯಪ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ತದನಂತರ ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿವೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸುದೀರ್ಘ ಲೈನ್ನಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? ಡಿಜಿಟಲ್ ಪೇಮೆಂಟ್ ನಿಮ್ದಾಗಿಸಿ ತಕ್ಷಣ ಪರಿಹಾರ ಪಡೆಯಿರಿ. ಹಳೆಯ ವಿಧಾನ ಎಷ್ಟು ದಿನ ಅನುಸರಿಸ್ತೀರಾ? ಡಿಜಿಟಲ್ ಪೇಮೆಂಟ್ ತುಂಬಾ ಸುಲಭ. ಇದನ್ನ ನೋಡಿ, ಚಿಟಿಕೆಯಲ್ಲಿ ಪೇಮೆಂಟ್ ಮಾಡಿ. ಹುಡುಕ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿ, ಎಲ್ಲಿಯೂ, ಯಾವಾಗಲೂ ಮತ್ತು ಸುರಕ್ಷಿತ ಕೂಡ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು RBI ಹೇಳುತ್ತೆ, ಈ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಈಗ ಕೇರಾ ವಿಮಾ ಸುರಕ್ಷಾ ಯೋಜನೆ, ಈ ಕುರಿತು ಮಹಾಬಲೇಶ್ವರ್ ಶಾಸ್ತ್ರಿ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೇರಾ ಸುರಕ್ಷಾ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ರೈತ ಬಾಂಧವರಿಗೆ, ಅದರಲ್ಲೂ ಪ್ರಮುಖವಾಗಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಮಾಡೋ ರೈತರಿಗೆ ಸಾಕಷ್ಟು ಉಪಯೋಗ ಇದೆ ಈ ಒಂದು ಸುರಕ್ಷಾ ವಿಮೆಯಲ್ಲಿ. ಕೇರಾ ಸುರಕ್ಷಾ ಅಂತ ಇದು ಕರೀತಾರೆ. ಸಾಕಷ್ಟು ಹಣಕಾಸು ಸಂಸ್ಥೆಗಳಲ್ಲಿ ಮತ್ತೆ ರಾಜ್ಯದ ಕೃಷಿ ಇಲಾಖೆಯಿಂದ ಕೂಡ ಯೋಜನೆ ಕುರಿತು ಉಪಯುಕ್ತವಾದ ಸಲಹೆ ಮತ್ತು ಮಾಹಿತಿಯನ್ನು ಕೊಡಲಾಗುತ್ತೆ ರೈತ ಬಾಂಧವರಿಗೆ. ಅದರಲ್ಲೂ ಮರಗಳ ಏರುವವರಿಗೆ, ಮತ್ತೆ ಈಗ ತೆಂಗಿನ ಮರ ಹತ್ತುವವರಿರ್ಬೋದು ಅಥವಾ ಅಡಿಕೆ ಮರ ಹತ್ತುವವರಿರ್ಬೋದು, ಈ ತರ ಮಲೆನಾಡು ಪ್ರದೇಶದಲ್ಲಿ ಮತ್ತೆ ಅರಣ್ಯ ಇರುವಂತಹ ಪ್ರದೇಶದಲ್ಲಿ, ಕರಾವಳಿ ಪ್ರದೇಶದಲ್ಲೂ ಕೂಡ ಈ ಒಂದು ವಿಮೆ ಮಾಡಿದ ರೈತರಿಗೆ ಸಾಕಷ್ಟು ಪ್ರಯೋಜನ ಇದೆ. ಅಪಘಾತದಿಂದ ಸ್ವಲ್ಪ ಏನು ಹಣಕಾಸಿನ ಲಾಭ ಪಡ್ಕೊಳ್ಳೋರಿಗೆ ಹಣಕಾಸಿನ ಒಂದು ಸಹಾಯಧನ ಇಲ್ಲಿ ಸಿಗ್ತದೆ. ಬನ್ನಿ, ಹಾಗಿದ್ರೆ ಇವತ್ತು ಈ ಒಂದು ಕೇರಾ ಸುರಕ್ಷಾ ವಿಮಾ ಅಂದ್ರೇನು, ಯಾಕೆ ಈ ಒಂದು ಕೇರಾ ಸುರಕ್ಷಾ ವಿಮೆಯಿಂದ ಮಾಡೋದ್ರಿಂದ ಪ್ರಯೋಜನ ಸಿಗ್ತದೆ, ಮತ್ತೆ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಕೂಡ ನಾವು ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮ ಜೊತೆಗೆ ವಿಮಾ ಕ್ಷೇತ್ರದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿರುವ ಮತ್ತೆ ಕೃಷಿಕರಾಗಿರುವ, ಕೃಷಿಯಲ್ಲಿ ಅನೇಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ತಮ್ಮದೇ ಆದ ಸಲಹೆ ಸೂಚನೆಗಳನ್ನು ನೀಡ್ತಾ ಬರ್ತಾ ಇರುವ ಮಾಬಲೇಶ್ವರ ಶಾಸ್ತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಮಾಬಲೇಶ್ವರ ಶಾಸ್ತ್ರಿ ಅವರೇ, ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ನಮಗಿವತ್ತು ಈ ಒಂದು ಕೇರಾ ಸುರಕ್ಷಾ ವಿಮಾ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು ಶಾಸ್ತ್ರಿ ಅವರೇ. ಈ ಕೇರಾ ಸುರಕ್ಷಾ ವಿಮೆ ಅಥವಾ ಇದು ಈ ವಿಮಾ ಯೋಜನೆ ಅಂತಂದ್ರೆ, ಈಗ ನೀವು ಈಗಾಗಲೇ ಹೇಳಿದಂತೆ ತೆಂಗಿನ ಮರ ಹತ್ತುವ ಕಾಯಕ ಇದು ಬಹಳ ಅಪಾಯಕಾರಿಯಾದದ್ದು. ಹೀಗಾಗಿ ಸಾಕಷ್ಟು ತೆಂಗಿನ ತೋಟಗಳಿದ್ದರೂ ತೆಂಗಿನಕಾಯಿ ಕೀಳಲು ಮಾತ್ರ ಕಾರ್ಮಿಕರು ಇತ್ತೀಚಿನ ದಿನಗಳಲ್ಲಿ ಲಭಿಸುತ್ತಾ ಇಲ್ಲ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ತೆಂಗಿನ ಮರಗಳನ್ನು ಏರಿ ಕಾಯಿ ಕೀಳುವವರು ಅಕಸ್ಮಾತ್ ಆಗಿ ಬಿದ್ದು ಮೃತಪಟ್ಟ ಘಟನೆಗಳನ್ನು ಕೇಳುತ್ತಿರುತ್ತೇವೆ. ಎಷ್ಟೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡರೂ ಸಹ ಈ ರೀತಿಯ ಅವಘಡಗಳು ಸಂಭವಿಸುತ್ತಾ ಇರುವುದನ್ನು ಕೇಳಿದ್ದೇವೆ ಹಾಗೂ ನೋಡಿದ್ದೇವೆ. ಹಾಗೆಯೇ ಇತ್ತೀಚೆಗೆ ತೆಂಗಿನ ಮರಗಳನ್ನು ಏರಿ ಕಾಯಿ ಕೀಳಲು ವಿವಿಧ ಉಪಕರಣಗಳು ಲಭ್ಯವಿದೆ, ಆದರೂ ಸಹ ತೆಂಗಿನ ಮರ ಏರಿ ಅಕಸ್ಮಾತ್ ಸಂಭವಿಸುವ ಅವಘಡಗಳು ಎಂದರೆ ಮರದಿಂದ ಬಿದ್ದು ವ್ಯಕ್ತಿಯು ಮೃತಪಡುವುದು ಅಥವಾ ಶಾಶ್ವತವಾಗಿ ಆ ವ್ಯಕ್ತಿಗೆ ಅಂಗವೈಕಲ್ಯ ಉಂಟಾಗುವುದು, ಇಂತಹ ಸಂದರ್ಭಗಳು ಸಾಕಷ್ಟು ನಮ್ಮ ಗಮನಕ್ಕೆ ಬಂದಿವೆ. ಇಂತಹ ಅವಘಡಗಳು ಸಂಭವಿಸಿದಾಗ ಮೃತ ವ್ಯಕ್ತಿಯ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಈ ವಿಮಾ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ವಿಮಾ ಯೋಜನೆಯನ್ನು ತೆಂಗು ಅಭಿವೃದ್ಧಿ ಮಂಡಳಿ ಅಂದರೆ ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್, ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಗಳು, ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯ ಮೂಲಕ ಅನುಷ್ಠಾನಕ್ಕೆ ತರಲಾಗಿದೆ. ಆದರೆ ಈ ಯೋಜನೆಯ ಕುರಿತು ಪ್ರಚಾರದ ಕೊರತೆಯಿಂದಾಗಿ ಸಾಕಷ್ಟು ಜನರಿಗೆ ಈ ಯೋಜನೆಯ ಕುರಿತು ಮಾಹಿತಿಯೂ ಲಭ್ಯವಾಗಿಲ್ಲ. ಇನ್ನು ಈ ಯೋಜನೆಯಲ್ಲಿ ಫಲಾನುಭವಿಗಳು ಯಾರು ಅಂತ ನೋಡುವುದಾದರೆ, ತೆಂಗಿನ ಮರ ಹತ್ತುವ 15-65 ವರ್ಷ ವಯಸ್ಸಿನ ಎಲ್ಲರೂ ಈ ಯೋಜನೆಗೆ ಅರ್ಹರು. ಹಾಗೆ ತೆಂಗಿನ ಮರವನ್ನೇರಿ ಎಳನೀರು ಅಥವಾ ಕಾಯಿ ಕೀಳುವವರು, ನೀರಾವರಿ ತಂತ್ರಜ್ಞರು, ಹಾಗೆಯೇ ತೆಂಗಿನ ಮರಗಳ ಸಂಕರೀಕರಣ ಅಂದರೆ ಹೈಬ್ರಿಡೈಸೇಷನ್ ಕೆಲಸ ಮಾಡುವವರು, ಹಾಗೆ ಪ್ರಾತ್ಯಕ್ಷಿಕೆ ಹಾಗೂ ಬೀಜ ಉತ್ಪಾದನೆ ಅಂದರೆ DSP ಅಂತ ನಾವೇನು ಹೇಳ್ತೀವಿ, ಡೆಮಾನ್ಸ್ಟ್ರೇಷನ್ ಮತ್ತು ಸೀಡ್ ಪ್ರೊಡಕ್ಷನ್, ಈ ಫಾರ್ಮ್ಗಳಲ್ಲಿ ಕೆಲಸ ನಿರ್ವಹಿಸುವವರಿಗೆ, ಹಾಗೆಯೇ ಫ್ರೆಂಡ್ಸ್ ಆಫ್ ಕೊಕೊನಟ್ ಟ್ರೀ FCT ಅಂತ ಏನು ಹೇಳ್ತೀವಿ, ಅದರ ಕೌಶಲ ಹಾಗೂ ತರಬೇತಿ ಕಾರ್ಯಕ್ರಮದಲ್ಲಿ ತೊಡಗಿರುವಂತಹ ಕಾರ್ಮಿಕರಿಗೆ ಈ ಯೋಜನೆಯು ಅತ್ಯುತ್ತಮವಾಗಿದೆ. ಈ ಕೇರಾ ವಿಮಾ ಪರಿಹಾರದ ಮೊತ್ತದ ಬಗ್ಗೆ ಮಾಹಿತಿ ಮಾಡಿಕೊಡಿ ಮಾಬಲೇಶ್ವರ ಶಾಸ್ತ್ರಿ ಅವರೇ. ಈ ಕೇರಾ ವಿಮಾ ಸುರಕ್ಷೆ ಅಡಿಯಲ್ಲಿ ವ್ಯಕ್ತಿಯು ಮೃತಪಟ್ಟರೆ ಅಥವಾ ಶಾಶ್ವತವಾದ ಅಂಗವೈಕಲ್ಯ ಉಂಟಾದರೆ ₹5,00,000 ಪರಿಹಾರ ದೊರೆಯಲಿದೆ. ಇನ್ನು ಭಾಗಶಃ ಅಂಗವೈಕಲ್ಯ ಉಂಟಾದರೆ 3,50,000 ಪರಿಹಾರ ದೊರೆಯಲಿದೆ. ಇದರಲ್ಲಿ ₹2,00,000 ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ 2 ತಿಂಗಳವರೆಗೆ ಔಷಧ ಒಳಗೊಂಡಂತೆ ಆಸ್ಪತ್ರೆಯ ವೆಚ್ಚದ ಮರುಪಾವತಿ, ಅಪಘಾತ ಅಥವಾ ಸಾವಿನ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಶುಲ್ಕವಾಗಿ ₹3,500. ಹಾಗೆಯೇ ವ್ಯಕ್ತಿಯು ಮೃತಪಟ್ಟರೆ ಅವರ ಅಂತ್ಯಕ್ರಿಯೆಗಾಗಿ ₹5,500 ದೊರೆಯುತ್ತದೆ. ಹಾಗೆಯೇ ಆಸ್ಪತ್ರೆಯಲ್ಲಿ ರೋಗಿಯ ಜೊತೆಯಲ್ಲಿದ್ದು ನೋಡಿಕೊಳ್ಳುವವರಿಗೆ ನೈಜ ಬಿಲ್ಗಳ ಆಧಾರದ ಮೇಲೆ ₹3,000 ಕೊಡಲಾಗುತ್ತದೆ. ಮಾಬಲೇಶ್ವರ ಶಾಸ್ತ್ರಿ ಅವರೇ, ಈಗ ಈ ಒಂದು ಕೇರಾ ಸುರಕ್ಷಾ ವಿಮಾ ಬಗ್ಗೆ ಮಾಹಿತಿ ಮಾಡ್ತಾ ಇದ್ದೀರಿ, ಕಂತಿನ ಬಗ್ಗೆ ಹೇಳಿ, ಯಾವ ತರ ಕಂತು ಕಟ್ಟಬೇಕಾಗುತ್ತೆ, ಎಷ್ಟು, ಯಾವ ತರ ವಯಸ್ಸಿಗೆ ಅಥವಾ ಯಾವ್ದಾರು ಇರುತ್ತಾ ಹೇಗೆ? ಹೌದು, ಈ ವಿಮೆಯ ವಾರ್ಷಿಕ ಕಂತು ₹375 ಆಗಿದೆ. ಇದರಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿಯು 75% ಅಂದರೆ ₹281 ಭರಿಸಿದರೆ ಉಳಿದ 25% ಅಂದರೆ ₹94 ಈ ಯೋಜನೆಯ ಫಲಾನುಭವಿಗಳು ಪಾವತಿಸಬೇಕಾಗುತ್ತದೆ. ಈಗ ಅರ್ಜಿ ಸಲ್ಲಿಸುವ ವಿಧಾನ ಮತ್ತೆ ಈ ಯಾವ ತರ ಮಾಹಿತಿ ಬೇಕಾಗುತ್ತೆ ಇದರಲ್ಲಿ ಕೂಡ ನಮ್ಮ ರೈತರಿಗೆ ಮಾಹಿತಿ ಬೇಕಾಗುತ್ತೆ ಇದನ್ನು ತಿಳಿಸ್ಕೊಡಿ. ತುಂಬಾ ಒಳ್ಳೆಯ ಪ್ರಶ್ನೆ ಇದು. ಸ್ಥಳೀಯ ತೋಟಗಾರಿಕಾ ಇಲಾಖೆಗಳ ಮುಖಾಂತರ ನಾವು ಈ ವಿಮಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಮಾರ್ಚ್ ಅಂತ್ಯದವರೆಗೂ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ವಿವರಗಳಿಗಾಗಿ ಹಾಗೂ ಈ ವಿಮಾ ಯೋಜನೆಗೆ ಅರ್ಜಿ ಸಲ್ಲಿಸಲು ತಮ್ಮ ಹತ್ತಿರದ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಇನ್ನು ನಾನು ಆಗಲೇ ಹೇಳಿದ ಹಾಗೆ ಫ್ರೆಂಡ್ಸ್ ಆಫ್ ಕೊಕೋನಟ್ ಟ್ರೀಸ್ ಎನ್ನುವುದು ತೆಂಗು ಅಭಿವೃದ್ಧಿ ಮಂಡಳಿಯಿಂದ ರೂಪಿಸಿದ ಕೌಶಲ್ಯ ವರ್ಧಿಸುವ ತರಬೇತಿ ಕಾರ್ಯಕ್ರಮವಾಗಿದೆ. ಇದರಲ್ಲಿ ಸಾಮಾನ್ಯವಾಗಿ ನಿರುದ್ಯೋಗಿ ಯುವಕರಿಗೆ ತೆಂಗಿನ ಮರವನ್ನು ಹತ್ತಲು ಕಲಿಸುವುದು, ತೆಂಗಿನ ಮರವನ್ನು ವೈಜ್ಞಾನಿಕವಾಗಿ ಪೋಷಣೆ ಮಾಡುವುದು ಹಾಗೂ ತೆಂಗಿನ ಮರಗಳ ರೋಗ ಹಾಗೂ ಕೀಟಗಳ ನಿರ್ವಹಣೆ ಮಾಡುವ ಕುರಿತು ತರಬೇತಿಯನ್ನು ನೀಡಲಾಗುತ್ತದೆ. ಅಂದರೆ ತೆಂಗಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಬೇಸಾಯ ಪದ್ಧತಿ, ತೆಂಗಿನ ಸಮಗ್ರ ಕೀಟ ಹಾಗೂ ರೋಗ ನಿರ್ವಹಣೆ, ತೆಂಗಿನ ಬೆಳೆಯಲ್ಲಿ ವೈವಿಧ್ಯತೆ ಹಾಗೂ ತೆಂಗಿನ ಬೆಳೆಯ ಮೌಲ್ಯವರ್ಧನೆ ಜೊತೆಗೆ ತೆಂಗಿನ ಮರ ಹತ್ತುವ ಸಾಧನವನ್ನು ಬಳಸಿ ಮರ ಹತ್ತುವ ಕೌಶಲ್ಯದ ತರಬೇತಿಯನ್ನು ಕೊಡಲಾಗುತ್ತದೆ. ಹಾಗೆಯೇ ಈ ಮರ ಹತ್ತುವ ಸಾಧನವನ್ನು ತರಬೇತಿಯ ಕೊನೆಗೆ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ನೀಡಲಾಗುತ್ತದೆ. ಈಗ ಬೇರೆ ಬೇರೆ ಇದಲ್ಲದೆ ವಿಮಾ ಕಂಪನಿಗಳಲ್ಲದೆ ಅಥವಾ ಹಣಕಾಸು ಸಂಸ್ಥೆಗಳಲ್ಲದೆ ತೆಂಗು ಅಭಿವೃದ್ಧಿ ಮಂಡಳಿ ಇಲ್ಲಿ ಕೂಡ ಕೆಲವೊಂದು ಮಾಹಿತಿ ಸಿಗ್ತದೆ. ಯಾವ ತರ ಜವಾಬ್ದಾರಿಯುತ ಮಾಹಿತಿಯನ್ನು ನೀಡ್ತಾರೆ ಅವುಗಳ ಬಗ್ಗೆ ಕೂಡ ಹೇಳ್ಕೊಡಿ. ಇನ್ನು ಈ ಕೇರಾ ವಿಮಾ ಸುರಕ್ಷೆಯಲ್ಲಿ ಪ್ರಮುಖವಾಗಿ ಮೂರು ಅಂಶಗಳಿವೆ. ಒಂದು ಅಂತಂದರೆ ತೆಂಗು ಅಭಿವೃದ್ಧಿ ಮಂಡಳಿ, ಎರಡನೆಯದು ವಿಮಾ ಕಂಪನಿ ಹಾಗೂ ಮೂರನೆಯದು ಫಲಾನುಭವಿಗಳು. ಈಗ ಈ ತೆಂಗು ಅಭಿವೃದ್ಧಿ ಮಂಡಳಿಯ ಜವಾಬ್ದಾರಿಗಳು ಏನೇನು ಅಂತ ನಾವು ನೋಡುವುದಾದರೆ, ಸರಿಯಾದ ವಿಮಾ ಕಂಪನಿಯನ್ನು ಆಯ್ಕೆ ಮಾಡುವುದು, ಹಾಗೆ ತೆಂಗಿನ ಮರ ಹತ್ತುವವರಿಂದ ಬಂದ ಅರ್ಜಿಗಳನ್ನು ಪ್ರಾಥಮಿಕವಾಗಿ ಪರಿಶೀಲಿಸಿ ವಿಮಾ ಕಂಪನಿಗಳಿಗೆ ಕಳುಹಿಸಿಕೊಡುವುದು, ಮೂರನೆಯದಾಗಿ ತೆಂಗು ಅಭಿವೃದ್ಧಿ ಮಂಡಳಿಯ ಖಾತೆಯಲ್ಲಿ ಸಾಕಷ್ಟು ಹಣ ಇರುವಂತೆ ನೋಡಿಕೊಳ್ಳುವುದು, ಅಂದರೆ ವಿಮಾ ಕಂಪನಿಯಲ್ಲಿ ಇರುವ ಮಂಡಳಿಯ ಖಾತೆಯಲ್ಲಿ, ಹಾಗೆಯೇ ವಿಮಾ ಪಾಲಿಸಿಗಳನ್ನು ಪಾಲಿಸಿದಾರರಿಗೆ ಕಳುಹಿಸಿಕೊಡುವುದು ಹಾಗೂ ಪಾಲಿಸಿದಾರರಿಂದ ಬಂದ ಕ್ಲೇಮ್ ಅಥವಾ ಪರಿಹಾರದ ಅರ್ಜಿಗಳನ್ನು ಪ್ರಾಥಮಿಕವಾಗಿ ಪರಿಶೀಲಿಸಿ ವಿಮಾ ಕಂಪನಿಗಳಿಗೆ ಕಳುಹಿಸಿಕೊಡುವುದು, ಹಾಗೆಯೇ ಪಾಲಿಸಿ ನವೀಕರಣಕ್ಕೆ ವಿಮಾದಾರರಿಗೆ ತಿಳಿಸುವುದು ಮತ್ತು ಈ ಕೇರಾ ವಿಮಾ ಸುರಕ್ಷಾ ಯೋಜನೆಯನ್ನು ಜನಪ್ರಿಯಗೊಳಿಸುವುದು. ಇದಕ್ಕಾಗಿ ರೇಡಿಯೋ, ವೃತ್ತಪತ್ರಿಕೆ ಮುಂತಾದ ಮಾಧ್ಯಮಗಳ ಸಹಾಯ ಪಡೆದು ಇವುಗಳಲ್ಲಿ ಇದರ ಕುರಿತು ಜಾಹೀರಾತನ್ನು ನೀಡುವುದು, ಇವು ಪ್ರಮುಖವಾಗಿ ತೆಂಗು ಅಭಿವೃದ್ಧಿ ಮಂಡಳಿಯ ಜವಾಬ್ದಾರಿಗಳಾಗಿರುತ್ತವೆ. ಈಗ ವಿಮಾ ಕಂಪನಿಯೂ ಕೂಡ ಕೆಲವೊಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಸುರಕ್ಷಾ ವಿಮಾ ಪಾಲಿಸಿ ಮಾಡಿಸೋದೇ ಅದರ ಸಲುವಾಗಲ್ಲ. ಯಾವ ತರ ಅವರು ಜವಾಬ್ದಾರಿ ವಹಿಸಿಕೊಂಡಿರ್ತಾರೆ ಆ ಬಗ್ಗೆ ಹೇಳಿ. ಈ ವಿಮಾ ಕಂಪನಿಗಳು ಸಹ ಈ ಯೋಜನೆಯ ಪ್ರಮುಖ ಭಾಗವಾಗಿದೆ. ಹಾಗಾಗಿ ಈ ವಿಮಾ ಕಂಪನಿಗಳಿಗೆ ಅವುಗಳದ್ದೇ ಆದ ಕೆಲವೊಂದು ಜವಾಬ್ದಾರಿಗಳಿವೆ. ಪ್ರಮುಖವಾಗಿ ನಾವು ನೋಡುವುದಾದರೆ, ಸರಿಯಾದ ಸಮಯಕ್ಕೆ ವಿಮಾ ಪಾಲಿಸಿಗಳನ್ನು ತೆಂಗು ಅಭಿವೃದ್ಧಿ ಮಂಡಳಿಗಳಿಗೆ ವಿತರಿಸುವುದು ಹಾಗೂ ಅದನ್ನು ವಿಮಾದಾರರಿಗೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ತಲುಪಿಸುವಂತೆ ಮಾಡುವುದು, ಹಾಗೆಯೇ ಎರಡನೆಯದು ಕ್ಲೇಮ್ ಅಥವಾ ಪರಿಹಾರವನ್ನು ಸರಿಯಾದ ಸಮಯಕ್ಕೆ ಪಾಲಿಸಿದಾರರಿಗೆ ವಿತರಿಸುವುದು. ತೆಂಗು ಅಭಿವೃದ್ಧಿ ಮಂಡಳಿಯ ಮೂಲಕ ಪಾಲಿಸಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಇದನ್ನು ಜಮಾವಣೆ ಮಾಡುವುದು. ಇನ್ನು ಮೂರನೆಯದಾಗಿ ಎಲ್ಲ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇರುವಂತೆ ನೋಡಿಕೊಳ್ಳುವುದು, ಹಾಗೆಯೇ ಕಾಲಕಾಲಕ್ಕೆ ಖಾತೆಯ ವಿವರಗಳನ್ನು ತೆಂಗು ಅಭಿವೃದ್ಧಿ ಮಂಡಳಿಗೆ ಒದಗಿಸುವುದು ಹಾಗೂ ತೆಂಗು ಅಭಿವೃದ್ಧಿ ಮಂಡಳಿಯ ಖಾತೆಯಲ್ಲಿರುವ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ನಿಯಮಿತವಾಗಿ ಅವರಿಗೆ ತಿಳಿಸುವುದು. ಪ್ರತಿ ವರ್ಷದ ಕೊನೆಗೆ ಪರಿಹಾರ ಕೊಡದ ಖಾತೆಗಳ ವಿವರಗಳನ್ನು ತೆಂಗು ಅಭಿವೃದ್ಧಿ ಮಂಡಳಿ ಅಥವಾ ಬೋರ್ಡ್ಗೆ ತಿಳಿಸುವುದು. ಹಾಗೆ ಕೊನೆಯದಾಗಿ ಪರಿಹಾರ ನೀಡಿದ ಖಾತೆಗಳ ವಿವರಗಳನ್ನು ಹಾಗೂ ಅಕಸ್ಮಾತ್ ಪರಿಹಾರ ನೀಡದೇ ಇದ್ದಲ್ಲಿ ಅದಕ್ಕೆ ಸಕಾರಣಗಳನ್ನು ಬೋರ್ಡ್ಗೆ ತಿಳಿಸುವುದು. ಇವು ವಿಮಾ ಕಂಪನಿಯ ಪ್ರಮುಖ ಜವಾಬ್ದಾರಿಗಳಾಗಿವೆ. ಇನ್ನೊಂದು, ಈಗ ವಿಮಾ ಪಾಲಿಸಿದಾರರು ಅಥವಾ ಈ ವಿಮೆಯನ್ನ ಪ್ರೀಮಿಯಂ ಅನ್ನು ಕಟ್ತಾ ಇರೋರು, ಅವರು ಈಗ ಏನು ಜವಾಬ್ದಾರಿ ವಹಿಸಿಕೊಳ್ಬೇಕಾಗುತ್ತೆ? ಈಗ ನಾನು ಆಗಲೇ ಹೇಳಿದಂತೆ ಈ ಸುರಕ್ಷಾ ವಿಮೆಯಲ್ಲಿ ಮೂರು ಭಾಗಗಳಿವೆ. ಮೊದಲನೆಯದಾಗಿ ತೆಂಗು ಅಭಿವೃದ್ಧಿ ಮಂಡಳಿ, ಎರಡನೆಯದು ವಿಮಾ ಕಂಪನಿ, ಹಾಗೂ ಮೂರನೆಯದು ವಿಮಾ ಪಾಲಿಸಿದಾರರು, ಅಂದರೆ ಈ ತೆಂಗಿನ ಮರ ಹತ್ತುವವರು. ಈಗ ನಾವು ವಿಮಾ ಪಾಲಿಸಿದಾರರು ಅಥವಾ ತೆಂಗಿನ ಮರ ಹತ್ತುವವರ ಜವಾಬ್ದಾರಿಗಳನ್ನು ನೋಡುವುದಾದರೆ, ಮೊದಲನೆಯದಾಗಿ ಈ ವಿಮಾ ಪಾಲಿಸಿಯ ಅರ್ಜಿಯನ್ನು ನಿಗದಿತ ಅರ್ಜಿ ನಮೂನೆಯಲ್ಲಿ ತುಂಬಿ ಎಲ್ಲ ದಾಖಲಾತಿಗಳೊಂದಿಗೆ ಇದನ್ನು ಸಲ್ಲಿಸುವುದು. ಹಾಗೆ ವಿಮಾ ಕಂತಿನ ಹಣವನ್ನು DD ಅಥವಾ ಆನ್ಲೈನ್ ಮುಖಾಂತರ ಸರಿಯಾದ ಸಮಯಕ್ಕೆ ಪಾವತಿಸುವುದು. ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಪಡೆದ ವಿಮಾ ಪಾಲಿಸಿಯ ದಾಖಲೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು. ಹಾಗೆ ಅಪಘಾತ, ಅಂದರೆ ಇಲ್ಲಿ ತೆಂಗಿನ ಮರದಿಂದ ವ್ಯಕ್ತಿಯು ಕೆಳಗೆ ಬಿದ್ದಾಗ 72 ಗಂಟೆಗಳೊಳಗೆ ಅದನ್ನು ತೆಂಗು ಅಭಿವೃದ್ಧಿ ಮಂಡಳಿಗೆ ತಿಳಿಸುವುದು. ಹಾಗೆಯೇ ವಿಮೆಯ ಪರಿಹಾರ ಮೊತ್ತವನ್ನು ಪಡೆಯಲು ನಿಗದಿತ ಪರಿಹಾರ ಅರ್ಜಿಗಳನ್ನು ಎಲ್ಲ ದಾಖಲೆಗಳೊಂದಿಗೆ ಬೋರ್ಡ್ನವರಿಗೆ ಸಲ್ಲಿಸುವುದು. ಅಂದರೆ ಅಪಘಾತವಾದಾಗ ಅಥವಾ ಆಸ್ಪತ್ರೆ ಸೇರಿಸಿದಾಗ ಅಥವಾ ಮರಣ ಹೊಂದಿದರೆ ಈ ಕ್ಲೇಮ್ ಫಾರ್ಮ್ಗಳನ್ನು ಅವರು ತೆಂಗು ಅಭಿವೃದ್ಧಿ ಮಂಡಳಿಗೆ ಸಲ್ಲಿಸಬೇಕಾಗುತ್ತದೆ. ಇವು ವಿಮಾದಾರರ ಪ್ರಮುಖವಾದ ಜವಾಬ್ದಾರಿಗಳಾಗಿವೆ. ಆಯಿತು ಮಾಬಲೇಶ್ವರ ಶಾಸ್ತ್ರಿಯವರೇ, ಪ್ರಸ್ತುತ ಈಗ ಮರ ಹತ್ತುವಾಗ ಅಥವಾ ಮಲೆನಾಡು ಅರಣ್ಯ ಪ್ರದೇಶದಲ್ಲಿ ಕೆಲಸ ಮಾಡುವಾಗ ಅಥವಾ ಕರಾವಳಿ ಪ್ರದೇಶದಲ್ಲಿ ಅಥವಾ ಯಾವುದೇ ಪ್ರದೇಶದಲ್ಲಿ ಈಗ ತೆಂಗಿನ ಮರ ಇರಬಹುದು, ಅಡಿಕೆ ಮರ ಇರುವಾಗ ನಮ್ಮ ರೈತರಿಗೆ ಸಾಕಷ್ಟು ಅಪಘಾತ ಉಂಟಾಗುತ್ತೆ, ಮತ್ತು ಅವರಿಗೆ ವಿಮಾ ಸುರಕ್ಷೆ ಅವರಿಗಿದ್ದರೆ ಇನ್ನೂ ಒಳ್ಳೆಯದಲ್ಲ ಅಂತ ಒಂದು ನಿಟ್ಟಿನಲ್ಲಿರುವಾಗ ಈಗ ಕೇರಾ ಸುರಕ್ಷಾ ಯೋಜನೆ ನಮ್ಮ ರೈತ ಬಾಂಧವರಿಗೆ ಒಂದು ಆಶಾಕಿರಣವಾಗಿದೆ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ರೈತರ ಸುರಕ್ಷೆಗೆ ಮತ್ತು ಅವರ ಒಂದು ಜೀವಕ್ಕೆ ಭದ್ರತೆ ಕೊಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದಕ್ಕಾಗಿ ಕೇರಾ ಸುರಕ್ಷಾ ಯೋಜನೆ ಕುರಿತು ಅಗ್ದಿ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೇರಾ ವಿಮಾ ಸುರಕ್ಷಾ ಯೋಜನೆ ಈ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಸಾವಯವ ಸಸ್ಯ ಬೆಳವಣಿಗೆಯ ಪೂರಕ ಅಂಶಗಳು ಈ ಕುರಿತು ಡಾ ಸುಮನ್ ಕಶ್ಯಪ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಾವಯವ ಸಸ್ಯದ ಬೆಳವಣಿಗೆಯ ಮತ್ತೆ ಅದಕ್ಕೆ ಪೂರಕವಾದ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ. ಸಾವಯವ ಸಸ್ಯ ಬೆಳವಣಿಗೆಯಲ್ಲಿ ಬೆಂಗಳೂರಿನಲ್ಲಿರುವ ಐರಾ ಪ್ಲಾಂಟ್ ಬಯೋಟೆಕ್ ಸಂಸ್ಥೆಯು ಕಳೆದ ಒಂದೂವರೆ ವರ್ಷಗಳಿಂದ ತನ್ನದೇ ಆದ ಒಂದು ಸೇವೆಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡ್ತಾ ಇದೆ. ಏನು ಅವರು ಈ ಒಂದು ಸಾವಯವ ಸಸ್ಯ ಬೆಳವಣಿಗೆಯಲ್ಲಿ ಯಾವ್ಯಾವ ಒಂದು ಹೆಜ್ಜೆಯನ್ನು ಇಡ್ತಿದ್ದಾರೆ, ಯಾವ ಒಂದು ಪೂರಕವಾದ ಸಸ್ಯ ಬೆಳವಣಿಗೆಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಐರಾ ಪ್ಲಾಂಟ್ ಬಯೋಟೆಕ್ನ ಡಾಕ್ಟರ್ ಸುಮನ್ ಕಶ್ಯಪ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸುಮನ್ ಅವರೇ, ತಮಗೆ ಬೆಂಗಳೂರು ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಮ್ಮ ಸಂಸ್ಥೆ ವತಿಯಿಂದ ಸಾವಯವ ಸಸ್ಯ ಬೆಳವಣಿಗೆ ಬಗ್ಗೆ ಸಂಶೋಧನೆಯನ್ನು ಮಾಡಿ ತಮ್ಮದೇ ಆದ ಒಂದು ಹೆಜ್ಜೆ ಇಟ್ಟು ಒಂದೊಂದು ಕಾರ್ಯಕ್ರಮವನ್ನು ತಾವು ತರ್ತಾ ಇದ್ದೀರಿ. ಇದು ತರಕಾರಿ ಬೆಳೆ ಇರ್ಬೋದು, ಬೇರೆ ಬೇರೆ ಬೆಳೆ ಇರ್ಬೋದು, ಯಾವ್ಯಾವ ಬೆಳೆಗೆ ತಾವು ತಮ್ಮ ಸಾವಯವ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿದ್ದೀರಿ, ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟರ್ ಸುಮನ್ ಅವರೇ. ಖಂಡಿತ ಸರ್. ಇದು ಸಾವಯವ ಕೃಷಿಯಿಂದ ನೀವು ತರಕಾರಿಗಳು, ಹಣ್ಣುಗಳು, ಅಡಿಕೆ ಮತ್ತೆ ತೆಂಗು ಎಲ್ಲಾ ತರಹದ ಕೃಷಿಯನ್ನು ಮಾಡಬಹುದು. ಮತ್ತೆ ಯಾವುದೇ ರೀತಿ ಮಣ್ಣನ್ನು ಸಹ ಅದರ ಪೌಷ್ಟಿಕಾಂಶತೆಯನ್ನು ಹೆಚ್ಚಿಸಬಹುದು, ಫರ್ಟಿಲಿಟಿ ಇನ್ಕ್ರೀಸ್ ಮಾಡಬಹುದು. ಮತ್ತೆ ಈ ಮಣ್ಣಿನ pH ಅಂತೀವಿ, ಮಣ್ಣಲ್ಲಿ pH ಅನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಪ್ಯಾಸಿಟಿ ಸಾವಯವ ಕೃಷಿಯಲ್ಲಿ ಇದೆ. ಸೊ ಎಲ್ಲ ರೈತರು ಏನು ಮಾಡಬಹುದು ಅಂದರೆ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಯಾವುದೇ ರೀತಿಯ ಕೆಮಿಕಲ್ಸ್ನ ಅವಾಯ್ಡ್ ಮಾಡಿ. ಈಗ ರಾಸಾಯನಿಕಗಳು ಸಾಕಷ್ಟು ಸಿಗುತ್ತೆ, ಯೂರಿಯಾ, DAP 2020 ಅಂತ ಸುಮಾರು ಕೆಮಿಕಲ್ಸ್ ಸಿಗುತ್ತೆ, ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಸಾವಯವ ಕೃಷಿಯನ್ನು ಒಪ್ಪಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಒಂದು ಪ್ರಯತ್ನ ನಮ್ಮದು.

ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಮತ್ತು ಸಂಗಡಿಗರಿಂದ ಕೇಳೋಣ ಭಜನೆ ಪದವನ್ನು. ಶರದೆಯೊಳದೆ ಸಲಗುವೆನೆಂದು ಹೃದಯ ಅಂಗಣದೆ ಮೋದದೆ ಬಂದೋ ಕೋಟಿ ಬಂದೋ ಕೋತಿ ಹಾಳೋ ನೋಡಿ ಗಾಯತ್ರಿಯೋ ಇಂದೋ ಕಂಠರದೋ ನೋಡಿ ಸೇಮೆ ಸೋನೆ ವಜ್ರಗಳ ರೋಜೆ ಚದುರಾಶ್ರಮೆ ದಸವಾರು ಕಲಶಂಗ ವಜ್ರಗಳ ರೋಜೆ ಚದುರಾಶ್ರಯ ದಸವಾರು ಕಲಶಂಗಳು ವಾಸಿಯು ವಶದು ಹತ್ತವತರ ಕೆತ್ತಿದ ಸಮ ಸಿಂಹ ಕನದಿ ವಾಸಿಯು ವಶದು ಹತ್ತವತರ ಕೆತ್ತಿದ ಯುಸುಪ ವಾಡ್ಯಾಣ್ಯರೆ ನಡುವೆಗ ನದು ನಗುತ ಸಾವಿತ್ರಿ ದೇವಿಯು ಬಂದ ಕೋರಿ ಹಳ ನೋಡಿ ಪಾಲಾಮ